ಸ್ರವಿಕೆ ಏನಿರುತ್ತಲ್ಲ ಸರ್, ಆ ಸ್ರವಿಕೆ ಕಡಿಮೆ ಆಗಿರುತ್ತೆ ಸರ್. ಆ ಸ್ರವಿಕೆ ಕಡಿಮೆ ಆದಾಗ ಈ ಒಂದು ನಾವು ಅದನ್ನ ಬೇರೆ ಆರ್ಟಿಫಿಷಿಯಲ್ ಆಗಿ ನಾವು ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ ಸರ್. ಥೈರಾಯ್ಡಿನ ಒಂದು ಏನಿದೆ ಸಾರಿ ಅಯೋಡಿನ ಅಂಶ, ಉದಾಹರಣೆಗೆ ಸಕ್ಕರೆ ಕಾಯಿಲೆ ಬಂದ್ರೆ ಇನ್ಸುಲಿನ್ ಕೊಡ್ತೀವಲ್ಲ ಸರ್, ಅದೇ ರೀತಿ ಇನ್ಸುಲಿನ್ ಏನೊಂದು ಹಾರ್ಮೋನ್ ಸರ್, ಇದು ಸಹ ಒಂದು ಹಾರ್ಮೋನ್. ಅಲ್ಲಿ ನಾವು ಇನ್ಸುಲಿನ್ನೇ ಕೊಡ್ತೀವಿ ಡೈರೆಕ್ಟ್ ಆಗಿ ಅನ್ಕಂಟ್ರೋಲ್ ಡಯಾಬಿಟಿಸ್. ಇಲ್ಲಿ ನಾವ್ ಏನ್ ಮಾಡ್ತೀವಿ ಸರ್, ಆ ಪ್ರಿಕಾಯಿಸರ್ ಏನಿರುತ್ತಲ್ಲ ಅಯೋಡಿನ ಅಂಶ ಕೊಡ್ತೇವೆ. ಒಂದು ಥೈರಾಕ್ಸಿನ ಒಂದು ಟ್ಯಾಬ್ಲೆಟ್ ನ ನೀವಾಗಲೇ ಸುಮಾರು ನೀವು ನೋಡಿರ್ಬೋದು ಸರ್, ಆಲ್ಮೋಸ್ಟ್ ಆಲ್ ಪ್ರತಿ ಒಂದು ಎರಡ್ ಮೂರು ಮನೆಗೆ ಒಬ್ಬ ಪೇಷಂಟ್ ಅಂತೂ ಇದೇ ಇರ್ತಾರೆ ಸರ್. ಎಸ್ಪೆಷಲಿ ಮಧ್ಯಮ ಸ್ತ್ರೀ, ವಯಸ್ಸಿನ ಸ್ತ್ರೀ, ಯಾವುದೇ ವೈದ್ಯರ ಹತ್ರ ಹೋದ್ರು ಸಹ ಈ ಒಂದು ಡಯಾಗ್ನೋಸಿಸ್ ಆಗಿರೋದು. ಇಟ್ ಇಸ್ ಎ ಕಾಮನ್ ಸರ್. ಏನು ಆಲ್ಮೋಸ್ಟ್ 10% ಏನು ಅಂತೀವಲ್ಲ ಸರ್, ನಾವೀಗ ನಮ್ 10% ಪಾಪ್ಯುಲೇಷನ್ ಅಲ್ಲಿ ಅಯೋಡಿನ್ ಕೊರತೆ ನಮಗಿದೆ ಅಂದ್ರೆ ನಮ್ಮ ಸಮಾಜದಲ್ಲಿ ಏನು ವೃದ್ಧರಿದಾರಲ್ಲ ಸರ್, ವೃದ್ಧರೆಲ್ಲ ಸೇರಿದ್ರೆ 5-6% ವೃದ್ಧರಿದ್ದಾರೆ. ಆ 5-6% ವೃದ್ಧರು ಅದ್ರ ಡಬಲ್ ಅಷ್ಟು ಜನ ಅಯೋಡಿನ್ ಕೊರತೆಯಿಂದ ನಮ್ಮ ದೇಶದಲ್ಲಿ ಬಳತಾ ಇದ್ದಾರೆ ಸರ್. ಇದನ್ನು ಈಗ ಸರಿ ಸರ್, ಈಗ ಅಕಸ್ಮಾತ್ ಯಾವ್ದಾದ್ರು ದೇಹದಲ್ಲಿ ಸಮಸ್ಯೆಗಳಿದ್ರೆ, ಉದಾಹರಣೆಗೆ ತಾವ್ ಹೇಳಿದ್ರೆ ಶುಗರ್, ಬಿ ಪಿ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗ್ಬಿಟ್ಟಿದೆ, ಅಂಥವ್ರಿಗೆ ಏನಾರೋ ಈ ಥೈರಾಯ್ಡಿನ್ ಸಮಸ್ಯೆ ಬಂದ್ಬಿಟ್ರೆ ಅಥವಾ ಈ ಅಯೋಡಿನ್ ಸಮಸ್ಯೆ ಬಂದ್ಬಿಟ್ರೆ ಅದ್ರ ಮೇಲೆ ಏನ್ ಪರಿಣಾಮ ಆಗುತ್ತೆ ಸರ್? ಏನ್ ಗೊತ್ತಾ ಸರ್, ಬೇರೆ ಯಾವುದೇ ಡಿಸೀಸ್ ಅದರ ಒಬ್ಬ ಸಕ್ಕರೆ ಕಾಯಿಲೆ ಇರುವ ವ್ಯಕ್ತಿಗೂ ಸಹ ಈ ಒಂದು ಕಾಯಿಲೆ ಬರಬಹುದು, ಈ ಅಯೋಡಿನ್ ಕೊರತೆ ಬರಬಹುದು, ಹೈಪರ್ ಟೆನ್ಷನ್ ಇರೋರಿಗೂ ಸಹ ಬರಬಹುದು. ಇವಂತರ ಹೈಪರ್ ಟೆನ್ಷನ್ ಇರೋರಿಗೆ ಇದು ಮಾಮೂಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ದಿಸ್ ಇಸ್ ಒನ್ ಆಫ್ ದಿ ಸಿಂಪ್ಟಮ್ಸ್ ಸರ್. ಹೈಪರ್ ಟೆನ್ಷನ್ ಅನ್ನೋದು ಸಹ ಒಂದು ಚಿಹ್ನೆ. ಕೆಲವರು ವಯಸ್ಕರಲ್ಲಿ ಬಿಪಿ ಇದೆ, ಬಿಪಿ ಇದ್ದಾಗ ಯಾವುದೇ ವೈದ್ಯರು ಸಹ ನಿಮಗೆ ಡೈರೆಕ್ಟ್ ಆಗಿ ನಿಮಗೆ ಬಿಪಿ ಮಾತ್ರ ಕೊಟ್ಟು ಮನೆ ಕಳ್ಸಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡ್ತಾರೆ, ಇವ್ನು ಥೈರಾಯ್ಡ್ ಸರಿ ಇದೆಯಾ, ಇವರು ಒಂದು ಇನ್ಸುಲಿನ್ ಪ್ರಮಾಣ ಸರಿ ಇದೆಯಾ, ಸಕ್ಕರೆ ಕಾಯಿಲೆ ಏನಾದ್ರು ಇದೆಯಾ, ಈ ತರದ್ದೆಲ್ಲ ಒಂದು ಪರೀಕ್ಷೆಗಳನ್ನು ಮಾಡಿದ ನಂತರನೇ ಅಷ್ಟೇ ಅವರು ಚಿಕಿತ್ಸೆ ಸ್ಟಾರ್ಟ್ ಮಾಡ್ತಾರೆ. ಸರಿ ಸರಿ, ಈಗ ಸರ್ಕಾರದಿಂದ ಇದ್ರ ಬಗ್ಗೆ ತಿಳುವಳಿಕೆ ನೀಡಲಿಕ್ಕೆ ಜನರಿಗೆ ಸಾಕಷ್ಟು ಕಾರ್ಯಕ್ರಮಗಳು ಸಹ ನಡೀತಾ ಇದೆ. ಈಗ ನಾವು ನೋಡಿದಾಗೇನೆ ಸಾಕಷ್ಟು ಜಾಹೀರಾತುಗಳನ್ನ ನೀವು ಕೊಡ್ತೀರಿ, ಈ ಥೈರಾಯ್ಡ್ ಸಮಸ್ಯೆಯನ್ನ ಹೋಗ್ಲಾಡಿಸ್ಕೊಳ್ಳಿಕ್ಕೆ, ಗಳಗಂಡ ರೋಗವನ್ನ ಹೋಗ್ಲಾಡಿಸ್ಕೊಳ್ಳಿಕ್ಕೆ ಅಯೋಡಿನ್ ಯುಕ್ತವಾದ ಉಪ್ಪನ್ನೇ ಬಳಸಿ ಅಂತ ಹೇಳಿ. ಹಾಗಾಗಿ ಅಂಗಡಿಗಳಲ್ಲೂ ಸಹ ಆ ರೀತಿ ಈ ಉಪ್ಪು ಅಯೋಡಿನ್ ಯುಕ್ತವಾಗಿದೆ ಅನ್ನುವಂತ ಲೇಬಲ್ ಮೇಲೆ ಇವತ್ತು ಅಂಗಡಿಗಳಲ್ಲಿ ದೊರೀತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ? ಸರ್, ಇದು ಅತ್ಯಂತ ಇಂಪಾರ್ಟೆಂಟ್ ಆದ ಕಾರ್ಯಕ್ರಮ ಸರ್ ಇದು. ಈಗ ಉದಾಹರಣೆ ಆಮೇಲೆ ಇದು ಕಾಸ್ಟ್ ಎಫೆಕ್ಟಿವ್ ಇರುತ್ತೆ. ಈಗಾಗಲೇ ಅಯೋಡಿನ್ ನಮ್ಮ ಕಾರ್ಯಕ್ರಮ ಏನಿದೆಯಲ್ಲ ಸರ್, ಸರ್ಕಾರದಿಂದ ಬಂದಿರೋ ಕಾರ್ಯಕ್ರಮದ ಅಂಶ 4 ಫ್ಯಾಕ್ಟರ್ ಇದೆ ಸರ್ ಅದರಲ್ಲಿ. ಒಂದು, ನಾವು ಸಾಲ್ಟ್ ನ ಅಯೋಡೈಸ್ಡ್ ಮಾಡಿ ಮಾರ್ಕೆಟ್ ಅಲ್ಲಿ ಬಿಟ್ಟು ನಮ್ಮ ಸಾರ್ವಜನಿಕರು ಕೇವಲ ಅಯೋಡಿನ್ ಇರೋ ಯುಕ್ತ ಸಾಲ್ಟ್ ಅನ್ನ ಮಾತ್ರ ತಿನ್ಬೇಕು ಅನ್ನೋದೊಂದು ವಿಚಾರನ ಸಾರ್ವಜನಿಕರಲ್ಲಿ ನಾವು ಹೆಚ್ಚು ಹೆಚ್ಚು ತಿಳಿಪಡಿಸಬೇಕು ಒಂದು ಪಾಯಿಂಟ್ ಸರ್. ಅದಾದ್ಮೇಲೆ ಅಯೋಡಿನ್ ಮಾನಿಟರಿಂಗ್ ಅಂತ ಮಾಡ್ತೀವಿ ಸರ್. ಅಯೋಡಿನ್ ಮಾನಿಟರಿಂಗ್ ಅಂದ್ರೆ ಸರ್, ನಾವೀಗ ಉದಾಹರಣೆ ಸರ್, ನಾವು ನಮ್ಮ ಪ್ರತಿ ಆಶಾ ಕಾರ್ಯಕರ್ತೆಯಲ್ಲೂ ಸಹ ನಾವು ಒಂದೊಂದು ಅಯೋಡಿನ್ ಕಿಟ್ ಅಂತ ಕೊಟ್ಟಿದ್ದೀವಿ ಸರ್. ಆ ಅಯೋಡಿನ್ ಕಿಟ್ ಇಟ್ಕೊಂಡು ಪ್ರತಿ ಹಳ್ಳಿಯಲ್ಲಿ ಪ್ರತಿ ಅಂಗಡಿಗಳಲ್ಲೂ ಸಹ ಅವ್ರು ಪರೀಕ್ಷೆ ಮಾಡ್ತಾರೆ ಸರ್. ಸಾಲ್ಟ್ ನಲ್ಲಿ ಅಯೋಡಿನ್ ಯುಕ್ತ ಉಪ್ಪಿದೆ, ಎಷ್ಟು ಯುಕ್ತ ಉಪ್ಪಿಲ್ಲ. ಈಗ ಆಸ್ ಪರ್ ದಿ ನಮ್ಮ ಫುಡ್ ಅಡಲ್ಟ್ರೇಷನ್ ಆಕ್ಟ್ ಏನಿದೆಯಲ್ಲ ಸರ್, ಫುಡ್ ಅಡಲ್ಟ್ರೇಷನ್ ಆಕ್ಟ್ ಪ್ರಕಾರ ಸರ್, ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆಯಲ್ಲ ಸರ್, ಈ ಅಯೋಡೈಸ್ಡ್ ಸಾಲ್ಟ್ ಮಾಡೋ ಒಂದು ಪ್ರದೇಶದಲ್ಲಿ ಒಂದು ಫ್ಯಾಕ್ಟರಿಯಲ್ಲಿ ಅದರ ಒಂದು ಮಟ್ಟ 30 PPM ಅಷ್ಟು ಇರಬೇಕು ಸರ್ ಆ ಫ್ಯಾಕ್ಟರಿ ಸೈಟ್ ಅಲ್ಲಿ. ಆದ್ರೆ ಆ ಡಿಸ್ಟ್ರಿಬ್ಯೂಟರ್ ಸೈಟ್ ಇದೆಯಲ್ಲ ಸರ್, ಮಾರಾಟ ಆಗುವ ಒಂದು ಪ್ರದೇಶದಲ್ಲಿ ಅದರದ್ದು ಮಿನಿಮಮ್ 15 PPM ಇರಬೇಕು ಅನ್ನೋ ಒಂದು ನಿಯಮ ಇದೆ ಸರ್. ನಮ್ ಏನಿದೆಯಲ್ಲ ಸರ್, ಇದು ನಾನ್ ಅಯೋಡೈಸ್ಡ್ ಸಾಲ್ಟ್ ನಮ್ಮ ಒಂದು ಸಮಾಜದಲ್ಲಿ ಅದು ಬ್ಯಾನ್ ಆಗಿದೆ ಸರ್. ಈಗ ನೋ ಪರ್ಸನ್ ಶುಡ್ ಶೋಲ್ಡ್ ಅದನ್ನ, ಯಾವುದೇ ಒಂದು ಅಯೋಡಿನ್ ಇಲ್ಲದ ಉಪ್ಪನ್ನು ಯಾರು ಸಹ ವಿತರಣೆ ಮಾಡುವಂಗಿಲ್ಲ ಸರ್. ಸೊ ಅದು ಒಂದು ಸರ್. ಅದಾದ್ಮೇಲೆ ಅಯೋಡಿನ್ ಮಾನಿಟರಿಂಗ್ ಅಂತ ಹೇಳಿದ್ನಲ್ಲ ಸರ್, ಉಪ್ಪನ್ನ ನಿಯಮಿತವಾಗಿ ಪರೀಕ್ಷೆ ಮಾಡ್ತಾನೆ ಇರ್ತಾರೆ ಸರ್. ಹೋಟ್ಲಲ್ಲಿ ಇರ್ಬೋದು, ಅಂಗಡಿಯಲ್ಲಿ ಇರ್ಬೋದು, ಮನೆಗಳಲ್ಲಿ ಇರ್ಬೋದು, ಹಾಸ್ಟೆಲ್ ಅಲ್ಲಿ ಇರ್ಬೋದು, ಆಮೇಲೆ ಸಾರ್ವಜನಿಕ ಮದುವೆ ದಿಬ್ಬಣಗಳು ಏನಾಗ್ತಾವಲ್ಲ ಸರ್, ಅಲ್ಲೂ ಸಹ ಪರೀಕ್ಷೆ ಮಾಡಿ ನಮಗೆ ಪ್ರತಿ ಒಂದು ತಿಂಗಳ ಕೊನೆಯಲ್ಲಿ ನಮಗೆ ವರದಿ ಕೊಡ್ತಾರೆ ಸರ್. ಮಿನಿಮಮ್ ಒಬ್ಬಳು ಆಶಾ 50 ಪರೀಕ್ಷೆ ಮಾಡಲೇಬೇಕು ಸರ್, ಅದು ನಾವು ನಿಯಮ ಮಾಡಿದ್ದೀವಿ. ಅದರಿಂದ ನಮಗೆ ಸಮಸ್ಯೆ ಗಾತ್ರ ಏನು ಅಂತ ಗೊತ್ತಾಗುತ್ತೆ ಸರ್. ಅದ್ರ ಜೊತೆಗೆ ನಮ್ಮ ಆರೋಗ್ಯ ಕಾರ್ಯಕರ್ತರಲ್ಲಿರ್ಬೋದು, ಬೇರೆಯವರಿಗಿರ್ಬೋದು, ಅವರಿಗೂ ಸಹ ಈ ವಿಚಾರವಾಗಿ ನಾವು ನಿಯಮಿತವಾಗಿ ಒಂದು ತರಬೇತಿನೇ ಕೊಡ್ತೀವಿ ಸರ್. ನಿಯಮಿತ ತರಬೇತಿ ಕೊಟ್ಟು ಈ ಒಂದು ಕಾರ್ಯಕ್ರಮ ಹೆಚ್ಚು ಹೆಚ್ಚು ಅನುಷ್ಠಾನ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸರ್. ಈಗ ಸರಿ ಸರ್, ಈ ವಯಸ್ಸಿಗೆ ಅನುಗುಣವಾಗಿ ಈಗ ವ್ಯಕ್ತಿಗಳಿಗೆ ಎಷ್ಟು ಪ್ರಮಾಣದಲ್ಲಿ ಅಯೋಡಿನ್ ಅಂಶ ಬೇಕಾಗುತ್ತೆ ಸರ್? ಸರ್, ಇದು ಒಂದು ನಮ್ಮ ಬಾಡಿ ವೈಟು, ಏಜು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಉದಾಹರಣೆಗೆ ಒಬ್ಬ ವಯಸ್ಕರಲ್ಲಿ ಸರ್ ಈ ಒಂದು ಅಯೋಡಿನ್ 150 μg ಬೇಕಾಗುತ್ತೆ ಸರ್. ಗರ್ಭಿಣಿ ಮತ್ತು ಬಾಣಂತಿಯರಲ್ಲಿ ಅಲ್ಲಿ ಸ್ವಲ್ಪ ಅದರ ಒಂದು ಅಗತ್ಯ ಜಾಸ್ತಿ ಇರುತ್ತೆ ಸರ್. ಅದರಲ್ಲಿ ಯಾಕಂದ್ರೆ ಒಂದು ಮಗುನೂ ಇರುತ್ತೆ, ತಾಯಿನೂ ಇರುತ್ತೆ. ಸೊ ಅದು ಅದರ ಒಂದು ಡಿಮ್ಯಾಂಡ್ ಸ್ವಲ್ಪ ಜಾಸ್ತಿ ಆಗುತ್ತೆ, 200 μg ಹೋಗುತ್ತೆ ಸರ್. ಸೊನ್ನೆಯಿಂದ 11 ತಿಂಗಳ ಮಕ್ಕಳವರೆಗೂ 50 ಮೈಕ್ರೋಗ್ರಾಮ್ ಅಷ್ಟು ಬೇಕಾಗುತ್ತೆ ಸರ್. 12 50 ತಿಂಗಳ ಮಕ್ಕಳಿಗೆ 90 ಮೈಕ್ರೋಗ್ರಾಮ್ ಬೇಕಾಗುತ್ತೆ, ಮತ್ತು ಶಾಲಾ ವಯಸ್ಸಿನ ಮಕ್ಕಳಿಗೆ 125 ಗ್ರಾಮ್ ಮೈಕ್ರೋಗ್ರಾಮ್ಗಳು ಬೇಕಾಗುತ್ತೆ. ಸೊ ಇದು ಒಂದು ನಾವು ಏನು ಬಿಸಿ ಊಟ ಅಂತ ಏನು ಹೇಳ್ತೀವಲ್ಲ ಸರ್, ಆ ಬಿಸಿ ಊಟ ಇರಬಹುದು, ಅಂಗನವಾಡಿಯಲ್ಲಿ ಕೊಡುವ ಒಂದು ಆಹಾರದಲ್ಲಿ ಏನೇ ಇರಬಹುದು, ಇದನ್ನೆಲ್ಲ ನಾವು ಮಸ್ಟ್ ಅಂಡ್ ಶುಡ್ ಅವರು ಅಯೋಡೈಸ್ಡ್ ಸಾಲ್ಟ್ನೇ ಯೂಸ್ ಮಾಡಬೇಕು ಅನ್ನೋ ಒಂದು ನಿಯಮನ ನಾವು ಜಾರಿಗೆ ತರ್ತಾ ಇದೀವಿ ಸರ್. ಅದನ್ನು ನೋಡ್ತಾ ಇದ್ದೀವಿ, ಕಾನ್ಸ್ಟೆಂಟ್ ಸೂಪರ್ವಿಷನ್ ಮಾಡ್ತಾ ಇರ್ತೀವಿ. ಕೆಲವು ಕಡೆ ಅವ್ರು ಯೂಸ್ ಮಾಡಲಿಲ್ಲ ಅಂದ್ರೂ ಸಹ ಸಂಬಂಧಪಟ್ಟ ಆರೋಗ್ಯ ಕಾರ್ಯಕರ್ತರಲ್ಲಿ, ಸಂಬಂಧಪಟ್ಟ ಶಾಲಾ ಒಂದು ಮುಖ್ಯಸ್ಥರಲ್ಲಿ ಸಹ ನಾವು ಈ ವಿಚಾರನ. ಅಂದ್ರೆ ನಾವು ಅಡಿಗೆಗೆ ಬಳಸುವಂತ ಉಪ್ಪಿನಲ್ಲಿ ಅಯೋಡಿನ್ ಅಂಶಯುಕ್ತವಾದಂತಹ ಉಪ್ಪನ್ನೇ ಬಳಸಿದ್ರೆ ಸಾಕಾಗತ್ತೆ, ಅಂದ್ರೆ ಮೇಲುಪ್ಪು ತಿನ್ಬೇಕು ಅಂತ ಏನಿಲ್ಲ? ಖಂಡಿತ ಆಗತ್ತೆ, ಖಂಡಿತ ಅದ್ರಲ್ಲಿ ಏನ್ ಕಂಡಕ್ಟ್ ಇರುತ್ತಲ್ಲ ಸರ್, 15 PPM ಏನಿದೆ ಅಷ್ಟಿದ್ರೆ ಸಾಕು ಸರ್. ಏಕೆಂದ್ರೆ ಈಗ ಬಿಪಿ ಇರೋರಿಗೆ ನೀವು ಹೆಚ್ಚು ಉಪ್ಪು ತಿನ್ಬೇಡಿ ಅಂತ ಹೇಳ್ತಾರೆ, ಮೇಲುಪ್ಪು ತಿನ್ನೋ ಹಾಗಿರಲ್ಲ. ಹಾಗಾಗಿ ಅಡಿಕೆಗೆ ಬಳಸುವಂತಹ ಉಪ್ಪನ್ನಯ್ಯ ಅಯೋಡಿನ್ ಯುಕ್ತವಾದ ಉಪ್ಪನ್ನೇ ಬಳಸ್ಬಿಟ್ರೆ ಅದೇ ಸಾಕಾಗತ್ತೆ ನಮ್ಮ ದೇಹಕ್ಕೆ? ಖಂಡಿತ ನೀವು ಹೇಳ್ತಿರೋದು ಕರೆಕ್ಟ್ ಸರ್, ಅಯೋಡೈಸ್ಡ್ ಸಾಲ್ಟ್ ತಿನ್ಬೇಕು ಸರ್. ಸರ್, ಈಗ ನೀವೇನೋ ಕಾರ್ಯಕ್ರಮಗಳನ್ನು ಮಾಡ್ತೀರಿ, ಆದ್ರೆ ಜನರ ಸಹಕಾರ ಮುಖ್ಯ ಅಲ್ವಾ ಸರ್? ಖಂಡಿತ. ಈಗ ಅದಕ್ಕೋಸ್ಕರವಾಗಿ ಜನರಿಗೆ ಏನ್ ಕಿವಿ ಮಾತು ಹೇಳ್ತೀರಿ? ಈಗ ಸಾಕಷ್ಟು ಅಯೋಡಿನ್ ಯುಕ್ತವಾದ ಉಪ್ಪನ್ನೇ ಬಳಸಬೇಕು ಅನ್ನೋದ್ರ ಜೊತೆಗೆ ಇನ್ನೇನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಒಂದು ಸ್ವಸ್ಥ ಸಮಾಜ ನಮ್ಮ ದೇಶಕ್ಕೆ ಎಷ್ಟು ಅಗತ್ಯ ಇದೆ ಅಂದ್ರೆ ಸರ್, ನಮ್ಮ ಸ್ವಸ್ಥ ದೇಶ ಅಂದ್ರೆ ಸ್ವಸ್ಥ ಜನಗಳಷ್ಟೇ ಇರಬೇಕು. ಸ್ವಸ್ಥ ಜನಗಳಿರಬೇಕು ಅಂದ್ರೆ ಸ್ವಸ್ಥ ಆಹಾರ ತಿನ್ಬೇಕು. ನಮ್ಗೆ ಯಾವುದು ಮೈಕ್ರೋ ನ್ಯೂಟ್ರಿಯೆಂಟ್ ಏನಂತ ಹೇಳ್ತೀವಲ್ಲ ಸರ್, ಇದು ಒಂದು ಇಂಪಾರ್ಟೆಂಟ್ ಮೈಕ್ರೋ ನ್ಯೂಟ್ರಿಯೆಂಟ್ ಆಗಿರೋದ್ರಿಂದ ಕೇವಲ ಅಯೋಡಿನ್ ಅಂದ್ರೆ ಬೇರೆ ಯಾವುದೇ ಒಂದು ಆಹಾರ ಪದಾರ್ಥ ನಮ್ಮ ಒಂದು ಹಿಂದಿನ ಕಾಲದಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ ಸರ್, ನಮ್ಮ ಒಂದು ದೈನಂದಿನ ಚಟುವಟಿಕೆಗಳು ಶಿಸ್ತಿರ್ಬೇಕು, ಅದಿರ್ಬೇಕು ಇದಿರ್ಬೇಕು ಅಂತ ಅದನ್ನ ನಾವು ಕರೆಕ್ಟ್ ಪಾಲಿಸಬೇಕು. ಈ ನಿಯಮಿತವಾಗಿ ಒಂದು ಏನ್ ನಾವು ಆರೋಗ್ಯ ಇಲಾಖೆಯವರು ತಮಗೇನು ಈ ಒಂದು ವಿಚಾರನ ತಿಳಿಸ್ತಾ ಇರ್ತಾರೆ ಸರ್, ಅದನ್ನ ತಾವು ಅದನ್ನ ಅತ್ಯಂತ ಗಂಭೀರವಾಗಿ ತಗೊಂಡು ಈ ನಾವೊಂದು ಹೇಳೋ ಒಂದು ಅಡ್ವೈಸ್ಗಳನ್ನ ಏನಿದೆ ಸರ್, ಅವನ ಸಲಹೆಗಳನ್ನ ಒಂಚೂರು ಸೀರಿಯಸ್ ಆಗಿ ತಗೊಂಡು ನಾವು ಹೇಳುವಂತ ಈ ಒಂದು ಆಹಾರದಲ್ಲಿ ಉಪ್ಪಿನ ಅಂಶ ಇರೋದನ್ನೇ ತಿನ್ಬೇಕು, ಅದ್ರ ಜೊತೆಗೆ ಅಯೋಡೈಸ್ಡ್ ಸಾಲ್ಟ್ ಮಾತ್ರನೇ ಉಪಯೋಗಿಸ್ಬೇಕು. ಆಮೇಲೆ ಏನು ಅಯೋಡೈಸ್ಡ್ ಸಾಲ್ಟ್ ಏನಿದೆಯಲ್ಲ ಸರ್, ನಾನ್ ಅಯೋಡೈಸ್ಡ್ ಸಾಲ್ಟ್ ಒಂದು ರೇಟ್ ಏನಿದೆಯಲ್ಲ ಸರ್, ಅದಕ್ಕಿನ್ನ ಇದಕ್ಕೂ ಅಂತ ಬದಲಾವಣೆ ಇರಲಿಲ್ಲ ಸರ್, ಒಂದು 10 ಪೈಸೆ 20 ಪೈಸೆ 50 ಪೈಸೆ ಡಿಫರೆನ್ಸ್ ಇರಬಹುದು. ಬಟ್ ಈ ಸಮಸ್ಯೆ ಬಂದಾಗ ಏನ್ ಗೊತ್ತಾ ಸರ್, ಈ ಸಮಸ್ಯೆ ಬಂದ್ರೆ ನಾವು ಲೈಫ್ ಲಾಂಗ್ ಟ್ರೀಟ್ಮೆಂಟ್, ಇದೊಂಥರ ಡಯಾಬಿಟಿಸ್ ತರ, ಒಂಥರ ಬಂದ್ಬಿಟ್ಟು ಅದು ಮುಗಿದ ಸರ್, ಲೈಫ್ ಲಾಂಗ್ ಇರೋತರ ಟ್ರೀಟ್ಮೆಂಟ್ ತಗೋಬೇಕು. ಆಮೇಲೆ ಅದಕ್ಕೆ ಬದಲಿಗೆ ನಾವು ಉಪ್ಪನ್ನ ಅಯೋಡಿನ್ ಯುಕ್ತ ಉಪ್ಪನ್ನು ತಿನ್ನೋದು ಸರ್. ಇದು ಒಂದ್ಸರಿ ಬಂದ್ಬಿಟ್ರೆ ಇದು ವಾಸಿ ಆಗೋಲ್ಲ? ಇಲ್ಲ ಸರ್, ಖಂಡಿತ ಇಲ್ಲ, ಖಂಡಿತ ಅದನ್ನ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಡ. ಯಾವುದೇ ವಯೋಮಾನದ ಭೇದ ಇಲ್ದೇನೆಯ ಎಲ್ಲರಲ್ಲೂ ಕಾಣಿಸಿಕೊಳ್ಳುವಂತಹ ಗಳಗಂಡ, ಅದಕ್ಕೆ ಕಾರಣವಾದಂತಹ ಅಯೋಡಿನ್ ಕೊರತೆ, ಇದರಿಂದ ಏನೇನ್ ಸಮಸ್ಯೆಗಳು ಉಂಟಾಗುತ್ತೆ, ಈ ಸಮಸ್ಯೆಗಳು ಬಂದಾಗ ಏನೇನ್ ಚಿಹ್ನೆಗಳು ಕಂಡು ಬರುತ್ತೆ, ಮತ್ತೆ ಇದನ್ನ ನಿವಾರಣೆಗಾಗಿ ಸರ್ಕಾರದಿಂದ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ, ಈ ಎಲ್ಲ ವಿಚಾರಗಳನ್ನ ತಾವು ನಮಗೆ ತಿಳಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್, ವಂದನೆಗಳು. ರೈತ ಬಾಂಧವರೇ, ಇದುವರೆಗೂ ಅಯೋಡಿನ್ ಕೊರತೆಯಿಂದಾಗುವ ನ್ಯೂನತೆಗಳು ಈ ಕುರಿತು ಶಿವಮೊಗ್ಗ ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಕಣ್ಗಾವಲು ಘಟಕದ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಶಂಕರಪ್ಪ ಅವರೊಡನೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಪಾಲ್ಗೊಂಡವರು ಹೆಚ್.ಎನ್. ಸುಬ್ರಹ್ಮಣ್ಯ. ಈಗ ಒಂದು ಪರಿಸರ ಗೀತೆ ಕೇಳೋಣ. ಗಣಪ ನಿನಗೆ ವಿದ್ಯೆ ನೀಡುವ ತಾಯಿ ಸರಸ್ವತಿಗೆ ವನ್ಯಜೀವಿಗಳ ಕಾಯುವ ವನದೇವತೆಗೆ ಶಿರವಾಗಿ ನಮಿಸುವೆ ಚರಣಗಳಿಗೆ ಶಿರವಾಗಿ ನಮಿಸುವೆ ನಿನ್ನ ಚರಣಗಳಿಗೆ ತಾಯಿ ವನದೇವಿಗೆ ಭೂಮಾತ

ರೈತ ಬಾಂಧವರೇ, ಇಂದಿಗೆ ಇಲ್ಲಿಗೆ ನಮ್ಮ ಕಿಸಾನ್ ಮಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಾಳಿನ ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಜೋಳ ಮತ್ತು ರಾಗಿಯ ಮೌಲ್ಯವರ್ಧನೆ, ಈ ಕುರಿತು ರಾಯಚೂರು ಕೃಷಿ ಕಾಲೇಜಿನ ವಿಜ್ಞಾನಿ ಡಾಕ್ಟರ್ ಸಿಟಿ ರಾಮಚಂದ್ರ ಅವರಿಂದ ಮಾಹಿತಿ ತಿಳಿಯಬಹುದು. ನಾಳಿನ ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ಇದುವರೆಗೂ ಕಿಸಾನ್ ಮಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನು ಸಂಪರ್ಕಿಸಿ. ನಮ್ಮ ನಿಲಯವು ಪ್ರಸಾರ ಮಾಡುವ ಈ ಸಂಜೆಯ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ, 6:51 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ರಾತ್ರಿ 7:45 ವಿಧಾನಮಂಡಲದಲ್ಲಿ ಇಂದು ರಾತ್ರಿ 9:05 ಕ್ರೀಡಾಲೋಕದಲ್ಲಿ 16ನೇ ರಾಷ್ಟೀಯ ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನ ಪದಕ ವಿಜೇತರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇನ್ನು ನಮ್ಮ ನಿಲಯದಿಂದ ರಾತ್ರಿ 9:30 ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎನ್ ಶ್ರೀನಿವಾಸ ಮೂರ್ತಿ ಅವರ ವಯೋಲಿನ್ ವಾದನ ಕೇಳುವಿರಿ. ರಾತ್ರಿ 10:00 ನಾಟಕ ದೇವಿ, ರಚನೆ ಎಚ್ಎಸ್ ಪಾರ್ವತಿ, ನಿರ್ದೇಶನ ಎಚ್ಎಸ್ ಸರಸ್ವತಿ. ಇನ್ನು ರಾತ್ರಿ 10:30-11:34 ಸಂಸತ್ತಿನ ಕಾರ್ಯಕಲಾಪಗಳ ಸಮೀಕ್ಷೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ನಾಳೆ ಬೆಳಗ್ಗೆ 6:05 ಚಿಂತನ, ಶ್ರೀಧರ ರಾಯಸಂ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ. 6:20 ಶುಭೋದಯ ನಮ್ಮ ಕರ್ನಾಟಕ, ಭಕ್ತಿ ರಚನೆ ಭಕ್ತಿಗೀತೆಗಳ ಕಾರ್ಯಕ್ರಮ. 6:40 ರಂಗವಲ್ಲಿಯಲ್ಲಿ ನಮ್ಮ ನಿಲಯದಿಂದ ಭಾವಗೀತೆಗಳು ಮೂಡಿಬರಲಿವೆ. 6:50 ರೈತರಿಗೆ ಸಲಹೆಯಲ್ಲಿ ಏಲಕ್ಕಿ ಬೆಳೆಯ ಪ್ರಾಮುಖ್ಯತೆಗಳು, ಈ ಕುರಿತು